ಮತ ಅರಣ್ಯ ಸಂಪತ್ತು ನದಿ ಮೂಲಗಳನ್ನು ಉಳಿಸುವುದು ಪ್ರತಿಯೊಬ್ಬರ ಜವಾಬ್ದಾರಿ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಸ್ಮಾರ್ಟ್ ಇಂಡಿಯಾ ಹ್ಯಾಕಥಾನ್ 2024 ಹಾರ್ಡ್ವೇರ್ ವಿಭಾಗದ ಗ್ರ್ಯಾಂಡ್ ಫಿನಾಲೆಗೆ ವಿದ್ಯುಕ್ತ ತೆರೆ ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಹ್ಯಾಪಿ ಬರ್ಡೇ ಮೈ ಡಿಯರ್ ಅರೆ ಇದೇನು ಆಪ್ ನಿಂದ ಲೋನ್ ನಾನು ಹೊಸ ಸ್ಕೂಟಿ ಸಲುವಾಗಿ ಆಗು ಜಾಣೆ ಇಲ್ಲಾಂದ್ರೆ ಹಣ ಆಗ್ಬೋದು ಕಾಣೆ ಕೇಳು ಆನ್ಲೈನ್ ಲೆಂಡಿಂಗ್ ಆಪ್ಸ್ ಅನ್ನು ಪರೀಕ್ಷಿಸಿ RBI ಅಧಿಕೃತ ಬ್ಯಾಂಕ್ಸ್ NBFCs ಲೋನ್ ಪಡೆಯಬೇಕು ಅನಧಿಕೃತ ಆಪ್ಸ್ ಅಥವಾ ಅಪರಿಚಿತ ಜನರ ಜೊತೆ ವೈಯಕ್ತಿಕ ಮಾಹಿತಿ ಹಂಚಿಕೊಳ್ಳೋದು ಅಪಾಯಕಾರಿ ತೆಗೆದು ನೋಡಲ್ವಾ ಸ್ಕೂಟಿ RBI ಹೇಳುತ್ತೆ ಇವರಿಂದ ಕೇಳಿ ಅರಿತುಕೊಳ್ಳಿ ಜಾಗರೂಕರಾಗಿರಿ ಆಕಾಶವಾಣಿ ಭದ್ರಾವತಿ FM 103.5 ಹಾಗೂ ಮೀಡಿಯೋ 625 ಕಿಲೋಹರ್ಟ್ಸ್ ಕೃಷಿ ರಂಗ ಕಾರ್ಯಕ್ರಮ ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ಪ್ರತಿದಿನ ಬೆಳಗ್ಗೆ 6:45 ನಿಮ್ಮ ಉತ್ತಮ ಆರೋಗ್ಯ ನಿರ್ವಹಣೆಗೆ ನುರಿತ ವೈದ್ಯರಿಂದ ಹೆಲ್ತ್ ಇಂಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತೀಯ ಅಂಚೆ ಇಲಾಖೆ ಶಿವಮೊಗ್ಗ ವಿಭಾಗ. ಕೇಳಿದರೆ ಕೃಷಿ ಪಶುಸಂಗೋಪನೆ ಹಾಗೂ ತೋಟಗಾರಿಕೆಯಲ್ಲಿ ಆಸಕ್ತರಾಗಿರುವವರು ಮತ್ತು ಈ ಚಟುವಟಿಕೆಯಲ್ಲಿ ತೊಡಗಿಕೊಂಡವರಿಗೆ ವಿವಿಧ ವಿಷಯ ತಜ್ಞರು ಮಾಹಿತಿ ನೀಡುವ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ UAHS ನೇಗಿಲ ಮಿಡಿತ ಪ್ರತಿದಿನ ಬೆಳಗ್ಗೆ 6:40 ಪ್ರಸಾರವಾಗುತ್ತಿದೆ. ಜಯ ಹೇ ಭಾರತ ಭಾಗ್ಯ ವಿಧಾತ ಜಯ ಹೇ ಸಂವಿಧಾನ ಪಿತಾ. ಕೇಳಿದರೆ ಪ್ರತಿ ಮಂಗಳವಾರ ಬೆಳಗ್ಗೆ 7:15 ಡಾಕ್ಟರ್ BR ಅಂಬೇಡ್ಕರ್ ಅವರ ಬರಹಗಳು ಮತ್ತು ಅವರಿಂದ ಪ್ರಭಾವಿತರಾದ ಸಾಧಕರ ಸಂದರ್ಶನ ಸರಣಿ ಪ್ರಸಾರವಾಗುತ್ತಿದೆ. ಈ ಸರಣಿಯಲ್ಲಿ ಹಲವಾರು ಪ್ರಭಾವಿತ ವ್ಯಕ್ತಿಗಳು ತಮ್ಮ ಅನುಭವವನ್ನ ಹಂಚಿಕೊಳ್ಳಲಿದ್ದಾರೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ BR ಅಂಬೇಡ್ಕರ್ ಅಧ್ಯಯನ ಕೇಂದ್ರ, ಕುವೆಂಪು ವಿಶ್ವವಿದ್ಯಾನಿಲಯ, ಶಿವಮೊಗ್ಗ. ಈ ವರ್ಷ ನಮ್ ವೆಡ್ಡಿಂಗ್ ಆನಿವರ್ಸರಿಗೆ ಏನ್ ಮಾಡ? ಈ ಸಲ ನಮ್ಮ ಅಂಗಾಂಗಗಳನ್ನೇ ದಾನ ಮಾಡೋದಾಗಿ ಪ್ರತಿಜ್ಞೆ ಮಾಡೋಣ ಅಂತಿದ್ದೀನಿ. ಏನಂತೀಯ ಚಿನ್ನ? ಏನಂದ್ರಿ? ಬದುಕಿದಾಗ್ಲೇ ಈ ಪುಣ್ಯದ ಕೆಲಸ ಮಾಡೋಣ ಅಂತ ಸಂಕಲ್ಪ ಮಾಡಿದೀನಿ. ನೀನು ನನ್ ಜೊತೆ ಇರ್ತೀಯಲ್ಲ? ನಾನು ಇದನ್ನೇ ಯೋಚನೆ ಮಾಡಿದ್ದೆ ಕಣ್ರಿ. ಸತ್ತೋದ್ಮೇಲೆ ನಮ್ಮ ಈ ಅತ್ಯಮೂಲ್ಯವಾದ ಅಂಗಾಂಗಗಳು ಎಷ್ಟೊಂದು ಜನರಿಗೆ ಮರುಜೀವ ಕೊಡುತ್ತೆ. ಹೌದು, ಇಬ್ರು ಜೊತೆಯಾಗಿ ಸಂಕಲ್ಪ ಮಾಡೋಣ. ಇಂದೇ ಅಂಗಾಂಗ ದಾನ ಮಾಡುವ ಸಂಕಲ್ಪ ಮಾಡಿ. ಹೆಚ್ಚಿನ ಮಾಹಿತಿಗೆ SOTTO ಕರ್ನಾಟಕ 9845006768 ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ದಿವಾಳಿ ಬೋನಸ್ ಸಿಗ್ತಾ ಏನು? ಅದಕ್ಕಿಂತ ದೊಡ್ಡದು ಶೀಘ್ರವೇ ಏನಾಯ್ತು? ದೀಪಾವಳಿ ಲೋಟರಿ ಸಿಗ್ತಾ ಏನು? ಅದಕ್ಕಿಂತ ದೊಡ್ಡದು ನಮ್ಮೂರಲ್ಲೇ ಮೊದಲ ಪೈಲಟ್ ಆಗಿದ್ದಾಳೆ ನನ್ ಮಗಳು. ಆದ್ರೆ ಮಣಪುರಂ ಗೋಲ್ಡ್ ಲೋನ್ ಇಲ್ಲದೆ ಹೋಗಿದ್ರೆ ನನ್ನ ಮಗಳಿಗೆ ಅಡ್ಮಿಷನ್ ಆಗ್ತಿರ್ಲಿಲ್ಲ. ಅದಕ್ಕೆ ಈ ಖುಷಿನ ಮೊದಲು ಹಂಚ್ಕೊತಾ ಇದ್ದೀನಿ.

ಇನ್ನು ಮುಂದೆ ಕೇಳಿ ಶಿವಮೊಗ್ಗ ಜಿಲ್ಲೆ ಹರಮಘಟ್ಟ ಗ್ರಾಮದ ರೈತ ಮಹಿಳೆ ಶ್ರೀಮತಿ ಗೀತಾ ಅವರೊಂದಿಗೆ ಕೃಷಿ ಅನುಭವಗಳ ಕುರಿತು ಸಂದರ್ಶನ. ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೆ, ಇವತ್ತು ನಮ್ಮ ಜೊತೆ ಒಬ್ಬ ಪ್ರಗತಿಪರ ರೈತ ಮಹಿಳೆಯರಿದ್ದಾರೆ. ಇವರು ಹರಮಘಟ್ಟ ಶಿವಮೊಗ್ಗ ತಾಲೂಕು ಶಿವಮೊಗ್ಗ ಜಿಲ್ಲೆ ಹರಮಘಟ್ಟ ಊರಿನವರು. ಇವತ್ತು ಏನು ಈ ಕೃಷಿ ನಿರತ ಮಹಿಳಾ ದಿನಾಚರಣೆ ಈ ಒಂದು ಕಾರ್ಯಕ್ರಮದಲ್ಲಿ ಇವರು ಭಾಗವಹಿಸಿದ್ದಾರೆ. ಜೊತೆಗೆ ಈಗ ನಮ್ಮ ಆಕಾಶವಾಣಿಗೆ ಇವರು ತಮ್ಮ ಒಂದು ಕೃಷಿ ಅನುಭವದ ಮಾಹಿತಿಯನ್ನ ಹೇಳಲಿಕ್ಕಿದ್ದಾರೆ. ಪ್ರಥಮವಾಗಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ತಮಗೆ ಸ್ವಾಗತ ಹಾಗೂ ನಮಸ್ಕಾರ ಮೇಡಮ್. ಸರ್ ತುಂಬ ಹೃದಯ, ನಿಮಗೂ ಕೂಡ ಸ್ವಾಗತ. ನನ್ನ ಹೆಸರು ಗೀತಾ ಅಂತ ಹೇಳಿ, ನಾನು ಮಾಜಿ ತಾಲೂಕು ಪಂಚಾಯತ್ ಸದಸ್ಯೆ ಮತ್ತೆ ಕೃಷಿ ಮಹಿಳೆ ಕೂಡ. ನನ್ನದು ಒಂದು 7 ಎಕರೆ ಜಮೀನಿದೆ, ಅದರಲ್ಲಿ 5 ಎಕರೆ ನಾವು ಈಗ 4 ವರ್ಷ ಆಯಿತು. 1 ಹೆಕ್ಟೇರ್ ಅಡಿಕೆಯನ್ನು ಕಟ್ಟಿದ್ವಿ, 1 ಹೆಕ್ಟೇರ್ಗೆ ತೆಂಗನ್ನು ಕಟ್ಟಿದ್ವಿ, ಇನ್ನು 2 ಎಕರೆಯಲ್ಲಿ ಮೆಕ್ಕೆಜೋಳನ ಸರ್ ಬೆಳೀತಾ ಇದ್ವಿ. ಈ ಕಳೆದ 3 ವರ್ಷಗಳಿಂದ ಒಂದು ಅತಿವೃಷ್ಟಿ ಅನಾವೃಷ್ಟಿಯ ಪರಿಣಾಮವಾಗಿ ಒಂದಷ್ಟು ರೈತರುಗಳು ನಾವು ಸ್ವಲ್ಪ ಬರ್ಡನ್ ಆದ್ವಿ. ಯಾಕೆಂದ್ರೆ ಮೆಕ್ಕೆಜೋಳದಿಂದ ನಮ್ಗೆ ತುಂಬಾನೇ ಲಾಸ್ ಆಯ್ತು. ಯಾಕೆಂದ್ರೆ ಹದವರತು ಮಳೆ ಸಿಗ್ಲಿಲ್ಲ, ಮಳೆ ಬರೋ ಸಮಯದಲ್ಲಿ ಇನ್ನೇನು ತನೆ ಕಟ್ಟ ಸಮಯದಲ್ಲಿ ಮಳೆ ಹೋಗ್ಬಿಟ್ಟು ಈ 3 ವರ್ಷ ರೈತರು ತುಂಬಾ ಕಂಗಾಲಾದ್ರು ಅಂತಾನೆ ಹೇಳ್ಬೋದು. ಹಾಗೆ ಅಡಿಕೆ ಕೃಷಿಗೂ ಕೂಡ ಸ್ವಲ್ಪನೇ ಹೊಡ್ತಾ ಇತ್ತು. ಮಳೆ ಬರ್ದೇನೆ ಸ್ವಲ್ಪ ಗಿಡಗಳು ಒಣಗಿದ್ದುಂಟು. ಆದ್ರೆ ಅದಕ್ಕೆ ಪರ್ಯಾಯವಾಗಿ ನಾವು ಈ ಹಿಂದೆ ಸುಮಾರು 10 ವರ್ಷಗಳ ಹಿಂದೆ ಇದೇ ರೀತಿ ಆಗ್ಬಿಟ್ಟು 3 ವರ್ಷದ ಅಡಿಕೆ ಒಣಗೋಗಿತ್ತು. ಹಂಗಾಗಿ ನಾವೇನ್ ಪ್ಲಾನ್ ಮಾಡ್ಕೊಂಡ್ವಿ, 1 ಹೆಕ್ಟೇರ್ಗಾದ್ರು ತೆಂಗಿನ ಕೃಷಿ ಮಾಡ್ಬೇಕು ಅಂತೇಳಿ ತೆಂಗಿನ ಗಿಡಗಳನ್ನು ಕೂಡ ಹಾಕೊಂಡಿದ್ವಿ. 5 ಎಕರೆ ಅಡಿಕೆನೆ ಹಾಕಕ್ಕಿಂತ ತೆಂಗನ್ನು ಕೂಡ ನಾವು ಬೆಳೆದ್ರೆ ಯಾವ್ದ್ರಲ್ಲಾದ್ರಲ್ಲೂ ಒಂದ್ರಲ್ಲಿ ನಾವು ಬದುಕಬಹುದು ಅನ್ನೋ ಒಂದು ದೃಷ್ಟಿಯಲ್ಲಿ ಆತರ ಮಾಡ್ಕೊಂಡಿದ್ವಿ. ಯಾಕೆಂದ್ರೆ ನಮ್ದು ಈಗ ನಾವೆಲ್ಲ ನೀರನ್ನ ನೆಲವನ್ನೇ ನಂಬಿ ಬೆಳೆಯುವಂತ ಜನ, ನಮ್ಗೆ ಯಾವುದೇ ಹೊಳೆ ಆಗ್ಲಿ ನೀರಾವರಿ ಇದ್ದಾಗ್ಲಿ ನಮ್ಗೆ ಯಾವುದೇ ಅನುಕೂಲ ಇಲ್ಲ. ಹಾಗಾಗಿ ನಾವು ಬೋರ್ವೆಲ್ ಗಳನ್ನೇ ನಂಬ್ಕೊಂಡಿರೋದ್ರಿಂದ ಈ ತರ ಈಗ ಮಾಡ್ಕೊಂಡಿದ್ವಿ. ಸೋತು ಹೋಗಿ ಕೊನೆಗೆ ಮತ್ತೆ ಧೈರ್ಯ ಮಾಡಿ ಸರ್ ಕೃಷಿನ ಮಾಡ್ತಾ ಇದೀವಿ. ಅದರಲ್ಲಿ ನೀವು ಸಕ್ಸೆಸ್ ಕಂಡಿದ್ರಿ ಅಂದ್ರೆ ನಿಮ್ಮ ಸಫಲತೆ ಕಂಡಿದ್ದೀರಾ? ಸಫಲತೆ ನಾ ಕಾಣ್ಬೇಕು ಅಂದ್ರೆ ಈಗ 4 ವರ್ಷ ಬರೀ ಬಂಡವಾಳ ಹಾಕೋದೇ ಆಗಿದೆ ನಮಗೆ. ಬೀಜ ಗೊಬ್ಬರ ಅಂತ ಹೇಳಿ ಅಡಕೆದಲ್ಲಿ ಲಾಂಗ್ ಕ್ರಾಪ್ ಆಗಿರೋದ್ರಿಂದ ಈ ವರ್ಷ ನಮ್ಗೆ 2.5 ಎಕರೆಗೆ 1.6 ಕೆಜಿ ಅಡಿಕೆಯನ್ನ ಕಂಡಿದೀವಿ ಸರ್ ಈ ಸರಿ. 4 ವರ್ಷದ ಗಿಡಕ್ಕೆ ತುಂಬಾನೇ ಕಷ್ಟಪಟ್ಟು ಅದಕ್ಕೆ ಕೊಟ್ಟಿಗೆ ಗೊಬ್ಬರ ಆಗಿರ್ಬೋದು, ಈಗ ಜೂನ್ ಅಲ್ಲಿ ಸ್ವಲ್ಪ ನಾವು ರಾಸಾಯನಿಕ ಗೊಬ್ಬರನು ಕೂಡ ಗಿಡದ ಒಂದು ಎಲ್ಲಾ ಪೋಷಕಾಂಶಗಳು ಬೇಕು ಅನ್ನೋ ದೃಷ್ಟಿಯಲ್ಲಿ ರಾಸಾಯನಿಕ ಗೊಬ್ಬರನು ಸಹ ಕೊಟ್ಟಿದ್ವಿ. ಈ ವರ್ಷ ನಮ್ಗೆ ಸ್ವಲ್ಪ ಮೆಕ್ಕೆಜೋಳದಲ್ಲಿ ಸ್ವಲ್ಪ ಹೊಡೆತ ಆಯ್ತು, ಆದ್ರೂ ಕೂಡ ವರುಣನ ಕೃಪೆಯಿಂದ ಒಂದು 2.25 ಎಕರೆಗೆ ಸರ್ ನನಗೆ 37.56 ಕೆಜಿ ಮೆಕ್ಕೆಜೋಳನ ಕಂಡಿದ್ದೀನಿ ಸರ್. ಖರ್ಚಿಗೂ ಅದಕ್ಕೂ ಸರಿದೋಗಿದೆ ಅಂತ ಹೇಳೋದು. ಈಗ ಈ ಬಾರಿ ಏನಂತಂದ್ರೆ ಸ್ವಲ್ಪ ಮಳೆ ಜಾಸ್ತಿ ಆಗಿದೆ, ಈ ಅಡಿಕೆ ಇಳುವರಿಯಲ್ಲಿ ಮತ್ತೆ ಮೆಕ್ಕೆಜೋಳದ ಇಳುವರಿಯಲ್ಲಿ ಏನಾದ್ರೂ ವ್ಯತ್ಯಾಸ ಅಥವಾ ನಿಮಗೆ ನಷ್ಟ ಆಗಿರ್ತಕ್ಕಂತ ಏನ ಸಂದರ್ಭ? ತುಂಬಾನೇ ನಷ್ಟ ಆಯ್ತು. ಯಾಕೆಂದ್ರೆ ಸರ್ 1 ಎಕರೆ ನಾ ಇರೋ 2 ಎಕರೆ ಸರ್ ಇದ್ರ ಬೆಳೆಯಲ್ಲಿ 1 ಎಕರೆ ಸಂಪೂರ್ಣವಾಗಿ ನೀರಿನಿಂದ ಆವೃತವಾಗ್ಬಿಡ್ತು. ಎಷ್ಟೇ ಕಷ್ಟಪಟ್ರು ಕೂಡ ಅಲ್ಲಿ ಶೀತ ಜಾಸ್ತಿ ಆಗ್ಬಿಟ್ಟು ಸರ್ ನಾನು ಮೆಕ್ಕೆಜೋಳದ ಬೆಳೆ ಕಾಣ್ಲಿಕ್ಕೆ ಕಷ್ಟ ಆಯ್ತು ಸರ್. ಅಡಿಕೆಯಲ್ಲೂ ಅಷ್ಟೇ ಸರ್, 1 ಎಕರೆ ಭಾಗದಲ್ಲಿ ಸಂಪೂರ್ಣ ನೀರು ಹರಿತಾನೆ ಇದೆ. ಈಗಲೂ ಕೂಡ ಸ್ವಲ್ಪ ಜೌಗ ಆಗಿರೋದ್ರಿಂದ ನೀರು ಹರಿತಾನೆ ಇದೆ. ಹಂಗಾಗಿ ಗಿಡಗಳ ಅಭಿವೃದ್ಧಿ ಸ್ವಲ್ಪ ಕುಂಠಿತ ಆಗುತ್ತೆ, ಬೆಳೆನೂ ಕೂಡ ಕುಂಠಿತ ಆಗುತ್ತೆ ಅಂತ ಹೇಳ್ತೀನಿ ಸರ್. ತುಂಬಾ ಕಷ್ಟಪಟ್ಟು ಬರೀ ಕೂಲಿಯವ್ರನ್ನೇ ಕರ್ಕೊಂಡು ನಾನು ಕೂಡ ಅದರಲ್ಲಿ ತೊಡಸ್ಕೊಂಡು ಕೆಲಸ ಮಾಡ್ತಾ ಇದ್ದೀನಿ. ಈ ಮನೆಯ ಒಂದು ಸದಸ್ಯರು ಇದರಲ್ಲಿ ತಮಗೆ ಕೈ ಜೋಡಿಸಿದ್ದಾರೆ ಕೆಲಸದಲ್ಲಿ? ಸರ್ ತುಂಬಾ ನಮ್ಮ ಮನೆಯವರು ಕೂಡ ತುಂಬಾ ಸ್ವಲ್ಪ ಅದೇ ತೆಂಗಿನ ಮರದ ಮೇಲಿಂದ ಬಿದ್ದ್ಬಿಟ್ಟು ಒಂದ್ ಸ್ವಲ್ಪ ಅನಾಹುತ ಆಗಿತ್ತು. ಆದ್ರೂ ಕೂಡ ಒಬ್ರಿಗೊಬ್ರು ಪೂರಕವಾಗಿ ಕೆಲಸ ಮಾಡ್ತಾ ಜೊತೆಗೆ ಸ್ವಲ್ಪ ಹೈನುಗಾರಿಕೆ ಒಂದ್ 2-3 ಹಸುಗಳನ್ನು ಇಟ್ಕೊಂಡು ಸರ್ ಅದರಲ್ಲೂ ಕೂಡ ಸ್ವಲ್ಪ ಕೆಲಸ ಮಾಡ್ತಾ ಇದ್ರು. ಹೇಗೆ ಈಗ ಮನೆಯ ಕೆಲಸ ಜೊತೆಗೆ ಈ ಕೃಷಿ ಚಟುವಟಿಕೆಗಳನ್ನು ಯಾವ ರೀತಿಯಿಂದ ಹೊಂದಾಣಿಕೆಯಿಂದ ಸಂಭಾಳಿಸ್ತಾ ಇದ್ದೀರಾ? ಸರ್ ಮಾಡ್ಲೇಬೇಕು ಸರ್, ಅದು ಅನಿವಾರ್ಯ. ಜೀವನದಲ್ಲಿ ಅನಿವಾರ್ಯ ಆದಾಗ ಒಂದು ವ್ಯವಸಾಯ ಒಂದು ಬೆಳೆ ಜೊತೆಗೆ ಒಂದು ಉಪಕಸುಬಾಗಿ ಸರ್ ಹೈನುಗಾರಿಕೆ ನಮ್ಗೆ ತುಂಬಾನೇ ಸಹಾಯ ಆಗಿದೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಮನೆಗೆ ಹಾಲು ಕೂಡ ಆಗುತ್ತೆ, ಅದೊಂದು ತುಂಬಾನೇ ಬೆನಿಫಿಟ್. ಯಾವ್ದೋ ಡೈರಿಯಲ್ಲಿ ಎಲ್ಲಾ ಮಿಕ್ಸಿಂಗ್ ಆಗಿರೋ ಹಾಲನ್ನ ನಾವು ತಿನ್ನೋಕ್ಕಿಂತ ನಾವೇ ನಮ್ಮ ಮನೆದೇ ವೇಸ್ಟೇಜ್ ಅಂದ್ರೆ ಮೆಕ್ಕೆಜೋಳದ ದಂಟೆಲ್ಲ ಸಿಗುತ್ತೆ, ಹಸಿ ಹುಲ್ಲು ಸಿಗುತ್ತೆ, ಅದನ್ನ ಬಳಸ್ಕೊಂಡು ಹಸುಗಳಿಗೆ ಹಾಕ್ತೀವಿ ಸರ್. ಒಂದ್ ಸ್ವಲ್ಪ ಉಳಿದಿರುವಂತ ಹಾಲನ್ನ ಡೈರಿಗೂ ಹಾಕ್ತೀವಿ, ಖರ್ಚಿಗೆ ಕೂಡ ಸ್ವಲ್ಪ ಹೆಲ್ಪ್ ಆಗ್ತಾ ಇದೆ ಅಂತ ಹೇಳ್ಬೋದು. ಯಾಕೆಂದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಯಾವುದೇ ಒಂದು ಏರಿಯಾದಲ್ಲಾಗ್ಲಿ, ಯಾವುದೇ ಒಂದು ನಾವು ಹೆಚ್ಚು ಓದಿರೋದ ಆಗಿರ್ಲಿ, ಜೊತೆಗೆ ಸರ್ ಹೆಣ್ಮಕ್ಳು ಕೆಲಸ ಮಾಡ್ಲೇಬೇಕು, ಇಲ್ಲಾಂದ್ರೆ ಮನೇನ ಸರಿದೂಗಿಸ್ಕೊಂಡು ಹೋಗೋದು ತುಂಬಾನೇ ಕಷ್ಟ ಆಗುತ್ತೆ. ಗಂಡು ಹೆಣ್ಣು ಇಬ್ರು ಕೂಡ ಕೆಲಸ ಮಾಡಿದ್ರೆ ಸರ್ ಜೀವನ ಸುಗಮವಾಗಿ ಸಾಗುತ್ತೆ ಅಂತ ಖಂಡಿತ ಹೇಳ್ತೀನಿ ಸರ್. ಇದರಲ್ಲಿ ಕುಟುಂಬದ ಸದಸ್ಯರಲ್ಲಿ ಮಕ್ಕಳು ಕೂಡ ನಿಮ್ ಜೊತೆ ಸಹಕಾರ ಮಾಡ್ತಾ ಇದ್ದಾರೆ, ಹೇಗೆ? ಸರ್ ಮಕ್ಕಳು ಸ್ವಲ್ಪ ಸಣ್ಣ ಸಣ್ಣದಾಗಿ ಒಂದು ಐಟಿಐ ತರ ಎಲ್ಲ ಓದ್ಕೊಂಡು ಕೆಲ್ಸಕ್ಕೆ ಹೋಗ್ತಾ ಇದಾರೆ, ಅವರಿಂದನು ಸ್ವಲ್ಪ ಹೆಲ್ಪ್ ಆಗ್ತಾ ಇದೆ. ಇಲ್ಲಾಂದ್ರೆ ಅವ್ರು ಕೆಲಸ ಮಾಡದೆ ಇದ್ರೆ ಸರ್ ನಮ್ಗೆ ತುಂಬಾನೇ ಕಷ್ಟ ಆಗ್ತಾ ಇತ್ತು. 3 ವರ್ಷ ಬೆಳೆ ಬರ್ಡನ್ ಆಗಿರೋದ್ರಿಂದ ಒಂದಷ್ಟು ಸಾಲಗಳನ್ನ ಮಾಡ್ಕೊಂಡು ಸರ್ ನಾವು ತೋಟನ ಕಟ್ಕೊಂಡಿದ್ವಿ, 1,00,000 ಸಾಲ ಆಗಿದೆ. ಹಂಗಾಗಿ ಮಕ್ಕಳು ಕೆಲಸ ಮಾಡೋದ್ರಿಂದ ಒಂದಷ್ಟು ಬೀಜ ಗೊಬ್ಬರಗಳಾಗಿರ್ಲಿ, ಮನೆಗೆ ಗ್ರಾಸರಿ ತರೋದಾಗಿರ್ಲಿ, ಎಲ್ಲ ಅವ್ರದ್ದು ಸ್ವಲ್ಪ ನೋಡ್ಕೊಳ್ತಾರೆ ಅಂತ ಹೇಳ್ತೀನಿ. ಈಗ ನಿಮ್ಮ ಕೃಷಿ ಇದರಲ್ಲಿ ರಾಸಾಯನಿಕನೋ ಅಥವಾ ಸಾವಯವನೋ? ಏನೋ ರಾಸಾಯನಿಕ ಬಿಟ್ಬಿಟ್ಟು ಸಾವಯವ ಹೋಗಿದ್ರೆ ಅಥವಾ ಸಾವಯವ ಮಾಡ್ಕೊಂತ ಬಂದ ಏನು ಪಾರಂಪರಿಕವಾಗಿ ಮೊದಲಿಂದ ಏನ್ ಕೃಷಿ ಮಾಡ್ತಾ ಇದ್ರು, ಸ್ವಲ್ಪ ಅಲ್ಪ ಸ್ವಲ್ಪದಲ್ಲಿ ರಾಸಾಯನಿಕ ಮಾಡ್ತಾ ರಾಸಾಯನಿಕ ಕೂಡ ನೀವು ಇದು ಅದರಲ್ಲಿ ಸೇರಿಸಿದೀರಾ ಅಂತ? ಹಿಂದೆಲ್ಲ ಸರ್ ಮನೆಯಲ್ಲಿ ಹಸುಗಳು ಜಾಸ್ತಿ ಇರ್ಲಿಲ್ಲ, ಹಂಗಾಗಿ ಈಗ ನಾವು ಸ್ವಲ್ಪ ಹಸುಗಳೆಲ್ಲ ಕಟ್ಕೊಂಡ ಮೇಲೆ ಸ್ವಲ್ಪ ಕೊಟ್ಟಿಗೆ ಗೊಬ್ಬರ ಆಗ್ತಾ ಇದೆ. ಕೊಟ್ಟಿಗೆ ಗೊಬ್ಬರ ಅದನ್ನು ಕೂಡ ಅದು ತೋಟಕ್ಕೆ ಒಂದು ಈ ವರ್ಷ 1 ಎಕರೆಗೆ ಇದ್ ಮಾಡಿದ್ರೆ ಮುಂದಿನ ವರ್ಷ 1 ಎಕರೆಗೆ ಆತರ ಪ್ಲಾನ್ ಮಾಡ್ಕೊಂಡಿದ್ವಿ. ಆದ್ರೂ ಕೂಡ ಸರ್ ಈಗಾಗ್ಲೇ ನಾವು ಕೆಮಿಕಲ್ಸ್ ನ ಜಾಸ್ತಿ ಬಳಸಿರೋದ್ರಿಂದ ಸ್ವಲ್ಪ ಸ್ವಲ್ಪ ಹಾಕ್ಲೇಬೇಕು ಸರ್, ಇಲ್ಲಾಂದ್ರೆ ಬೆಳೆ ಬರೋದಿಲ್ಲ. ವರ್ಷ ವರ್ಷಕ್ಕೆ ಬೆಳೆ ಪರಿವರ್ತನೆ ನಾವು ಮಾಡ್ಕೊಂತಾನೆ ಹೋಗ್ಬೇಕು ಸರ್. ಈಗ ಬೆಳೆ ಪರಿವರ್ತನೆ ಮಾಡೋದ್ರಿಂದ ನಮ್ಗೆ ಸಾಕಷ್ಟು ಬದಲಾವಣೆ. ಯಾಕಂದ್ರೆ ಈಗ ಏಕದಳ ಧಾನ್ಯಗಳನ್ನ ಬೆಳೆದಿರ್ತೀವಿ, ಮತ್ತೆ ಸರ್ ಜೊತೆಗೆ ನಾವು ದ್ವಿದಳ ಧಾನ್ಯಗಳನ್ನ ನೆಕ್ಸ್ಟ್ ಕ್ರಾಪ್ ಹಾಕ್ದಾಗ ಒಂದಷ್ಟು ಇಳುವರಿನ ಕಾಣಬಹುದು. ಆದ್ರೆ ನಾನು ಎಕ್ಸ್ಪೆರಿಮೆಂಟ್ ಮಾಡಿದೀನಿ ಈಗಾಗ್ಲೇ ಸರ್. ಅಡಿಕೆಯಲ್ಲೂ ಕೂಡ ನಾನು ಈಗ ಹಲಸಂದಿಯನ್ನ ಮೊನ್ನೆ ಈಗ ಒಂದು ವಾರ ಆಯ್ತು ಸರ್, ಹಲಸಂದಿ ಕೂಡ ಹಾಕಿದ್ದೀನಿ ಅಂತರ ಬೆಳೆಯಾಗಿ. ಅದರಿಂದ ನಮ್ಗೆ ಸಾಕಷ್ಟು ಬೆನಿಫಿಟ್ಸ್ ಇದೆ ಸರ್. ಈಗ ಅಂತರ್ಬೆಳೆ ಮಿಶ್ರ ಬೆಳೆ ಈ ಒಂದು ಪದ್ಧತಿಗಳನ್ನ ಇತ್ತಿತ್ತಲಾಗಿ ನೀವು ಅಳವಡಿಸ್ಕೊಂಡಿದ್ರು ಈಗ ತಂತ್ರಜ್ಞಾನದಿಂದ? ಅಂದ್ರೆ ನಮ್ಮ ಹಿಂದೆಲ್ಲ ಹಾಕ್ತಿದ್ರು ಒಂದು ಅಕಡಿ ತೊಗರಿ ಹಾಕೋದು, ಇಲ್ಲ ಒಂದೇನೋ ಒಂದು ಹೀರೆಕಾಯಿ ಬಳ್ಳಿನೋ ಅಥವಾ ಏನೋ ಒಂದು ತರಕಾರಿ ಹಾಕ್ತಿದ್ರು. ಈ ನಮ್ಮ ಕೃಷಿ ವಿಶ್ವವಿದ್ಯಾಲಯದಿಂದ ತಾಂತ್ರಿಕ ಒಂದು ಮಾಹಿತಿ ಪಡ್ಕೊಂಡು, ಇಲ್ಲ ಕೃಷಿ ವಿಜ್ಞಾನ ಕೇಂದ್ರದಿಂದ ತಾಂತ್ರಿಕ ಮಾಹಿತಿ ಪಡ್ಕೊಂಡು ಅಂತರ್ಬೆಳೆಗಳ ಒಂದು ವೈವಿಧ್ಯಮಯ ಅಂದ್ರೆ ಬೇರೆ ಬೇರೆದು ಈ ಮುಖ್ಯ ಬೆಳೆ ಜೊತೆಗೇನೆ ಇದು ಕೂಡ ಸರ್. ಹಿಂದೆ ನಮ್ಮ ತಂದೆ ಮನೆಯಲ್ಲೂ ಕೂಡ ನಮ್ಮ ತಂದೆ ಮಾಸ್ಟರ್ ಆಗಿದ್ರು ಕೂಡ ಒಟ್ಟು ಕುಟುಂಬ ಆಗಿರೋದ್ರಿಂದ ಸರ್ ತುಂಬಾನೇ ಅವರು ದ್ವಿದಳ ಧಾನ್ಯಗಳನ್ನ ಮಿಕ್ಸಿಂಗ್ ಮಿಶ್ರ ಬೆಳೆಯಾಗಿ ಹಾಕೊಳ್ತಿದ್ರು. ಆ ಅನುಭವದ ಆಧಾರದ ಮೇಲೆ ಮತ್ತೆ ನಮ್ಮ ಕೃಷಿ ವಿಜ್ಞಾನ ಕಾಲೇಜು ಸುಮಾರು ತರಬೇತಿಗಳನ್ನ ನಾನು ತಗೊಂಡಿದ್ದೀನಿ ಸರ್ ಇಲ್ಲಿ. ಇವರು ಕೂಡ ನನಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ, ಇದನ್ನು ಕೂಡ ಅಳವಡಿಸ್ಕೊಂಡಿದ್ವಿ. ಮತ್ತೆ ಹಿಂದಿನ ನಮ್ಮ ಪದ್ಧತಿಗಳು ನಮ್ಮ ಏನು ನಮ್ಮ ತಲೆಮಾರಿಂದ ಬಂದಂತ ಪೀಳಿಗೆಯಿಂದ ಬಂದಂತ ಆ ಅನುಭವಗಳನ್ನ ಇಟ್ಟುಕೊಂಡು ಸರ್ ನಾವು ಕೆಲಸ ಮಾಡ್ತಿದ್ವಿ. ದ್ವಿದಳ ಧಾನ್ಯಗಳನ್ನ ಸರ್ ನಾವು ಹಾಕ್ಲೇಬೇಕು ಸರ್, ಇದರಿಂದ ಹೆಚ್ಚು ನಮ್ಮ ಫಸಲಿಗೆ ಅನುಕೂಲ ಆಗುತ್ತೆ, ಅನುಕೂಲ ಆಗುತ್ತೆ ಭೂಮಿಗೂ ಸರ್. ದ್ವಿದಳ ಧಾನ್ಯಗಳನ್ನ ಹಾಕೋದ್ರಿಂದ ಅದ್ರಲ್ಲಿ ಏನು ಸಾರಜನಕದ ಗಂಟುಗಳು ಭೂಮಿಯಲ್ಲೇ ಉಳಿದ್ಬಿಟ್ಟು ನೈಟ್ರೋಜನ್ ಫಿಕ್ಸಿಂಗ್ ಆಗುತ್ತೆ ಅಂತ. ನೈಸರ್ಗಿಕವಾಗಿ ಒಂದು ನೈಟ್ರೋಜನ್ ಫಿಕ್ಸೇಷನ್ ಆಗುತ್ತೆ ಸರ್. ಈಗ ಇದರಲ್ಲಿ ಈಗ ಹೇಳಿದ ಹಾಗೆ ಇಲ್ಲಿ ಕೂಡ ಮಹಿಳಾ ಒಂದು ದಿನಾಚರಣೆಯ ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ರು ಯಾಂತ್ರೀಕರಣ ಬಹಳ ಒಂದು ಮುಖ್ಯವಾದ ವಿಷಯ ಅಂತ. ನೀವು ಈಗ ಕಟಾವ್ ಆಗ್ಲಿ, ಬಿತ್ತನೆ ಆಗ್ಲಿ, ಕಳೆ ತೆಗ್ಸೋದಾಗ್ಲಿ, ಆಮೇಲೆ ಒಕ್ಕಣೆ ಮಾಡೋದಾಗ್ಲಿ, ಇದು ನೀವು ಮನುಷ್ಯರನ್ನ ಅವಲಂಬಿಸಿದಿರೋ ಇಲ್ಲ ಯಾಂತ್ರೀಕರಣ ನಿಮ್ಮ ಒಂದು ಮಿತಿಯಲ್ಲಿ ಸಿಗ್ತಕ್ಕಂತ ಒಂದು ಯಂತ್ರಗಳಿಂದ ಮಾಡ್ತಾ ಇದ್ದೀರಾ ಅಂತ? ಇವತ್ತಿನ ಹವಾಮಾನ ಸರ್ ತುಂಬಾ ಬದಲಾವಣೆ ಆಗಿದೆ. ಒಂದ್ಸರಿ ಅತಿವೃಷ್ಟಿ ಆಗತ್ತೆ, ಒಂದ್ಸರಿ ಅನಾವೃಷ್ಟಿ ಆಗುತ್ತೆ. ಹಾಗಾಗಿ ನಾವು ಆ ಹದವರಿತು ಬಿತ್ತನೆ ಮಾಡ್ಬೇಕಾಗಿರೋದ್ರಿಂದ ಸರ್ ನಾವು ಸ್ವಲ್ಪ ಯಂತ್ರಗಳನ್ನ ಬಳಸ್ಕೊಳ್ತಾ ಇದ್ದೀವಿ. ಹೆಚ್ಚು ಊರುಗಳಲ್ಲಿ ಸರ್ ಈಗ ಎತ್ತುಗಳು ಕೂಡ ಇಲ್ಲ, ಅವುಗಳನ್ನು ಸಾಕೋಕೆ ತುಂಬಾನೇ ಕಷ್ಟ ಆಗ್ತಾ ಇರೋದ್ರಿಂದ ಸ್ವಲ್ಪ ಯಾಂತ್ರೀಕರಣವಾಗ್ತಾ ಇದೀವಿ. ಆದ್ರೆ ನಾವು ಕಳೆ ಗಿಳೆ ಎಲ್ಲ ತೆಗೆಯುವಾಗ ಸರ್ ಸ್ವಲ್ಪ ಮ್ಯಾನ್ಯುಯಲ್ ಆಗಿ ಕೆಲಸ ಮಾಡ್ತೀವಿ. ಯಾಕೆಂದ್ರೆ ಒಂದು ಕೈ ಮುಟ್ಟಿ ಕೆಲಸ ಮಾಡಿದಾಗ ಅದು ತುಂಬಾ ಪ್ರಾಮಾಣಿಕವಾಗಿ ಆಗುತ್ತೆ, ಮತ್ತೆ ಪರ್ಫೆಕ್ಟ್ ಕೆಲಸ ಆಗುತ್ತೆ ಸರ್. ಈಗ ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ನೋಡಿದ್ವಿ, ಒಬ್ರು ಮೇಡಮ್ ಹೇಳಿದ್ರು ಡ್ರೋನ್ ಮೂಲಕ ನಾವು ಸಿಂಪಡಿಸಬಹುದು ಅಂತ. ಆದ್ರೆ ಅದು ಅಷ್ಟರ ಮಟ್ಟಿಗೆ ಕೈಗೂಡಲ ಆ ಕೆಲಸ ಸಕ್ಸಸ್ ಆಗಲ್ಲ ಅಂತ ನಾ ಹೇಳ್ತೀನಿ. ಯಾಕೆಂದ್ರೆ 1 ಎಕರೆಗೆ 5-8 ಕ್ಯಾನ್ ನಾವು ಸರ್ ಔಷಧಿನ ಸಿಂಪಡಣೆ ಮಾಡ್ತೀವಿ ನಾವು. ಯಾಕೆಂದ್ರೆ ಅದು ಮ್ಯಾನ್ಯುಯಲ್ ಆಗಿ ಮಾಡೋದ್ರಿಂದ ಪ್ರತಿ ಒಂದು ಗಿಡಗಳಿಗೂ ಕೂಡ ಅದು ಸಿಂಪಡಣೆ ಆಗ್ಬೇಕು. ಹಾಗಾಗಿ ಮ್ಯಾನ್ಯುಯಲ್ಗೂ ಕೂಡ ಮಾಡ್ಬೇಕು, ತುಂಬಾ ಅವಶ್ಯಕತೆ ಇದ್ದಾಗ ಯಂತ್ರಗಳನ್ನ ಬಳಸುವಂತೀವಿ. ಆ ಹವಾಮಾನ ಆಧಾರಿತವಾಗಿ ನಾವು ಇವತ್ತು ಕೆಲಸಗಳನ್ನ ಮಾಡ್ಬೇಕಾಗಿದೆ ಸರ್, ಅದು ಅನಿವಾರ್ಯ ಆಗ್ಬಿಟ್ಟಿದೆ. ಯಾಕಂದ್ರೆ ಈಗ ಮೋಡ ಬಂತು, ಇಲ್ಲ ಒಂದು ಚಂಡಮಾರುತದ ಒಂದು ಎಚ್ಚರಿಕೆ ಕೊಡ್ತಾರೆ. ಆ ಸಮಯದಲ್ಲಿ ನಮ್ಗೆ ಮಾಡಲೇಬೇಕು ಆ ಒಂದು ಕೃಷಿ ಅನಿವಾರ್ಯ ಆಗ್ಬಿಟ್ಟಿದೆ ಸರ್. ಇವತ್ತು ಬೆಳೆ ಪದ್ಧತಿ ಸರ್ ಬೆಳೆಯೋದ್ ನಾವು ತುಂಬಾ ಕಷ್ಟ ಆಗ್ಬಿಟ್ಟಿದೆ ಸರ್. ಈಗ ಒಂದ್ ದಿವಸ ಮಳೆ ಇರುತ್ತೆ, ಒಂದ್ ದಿವಸ ಇರಲ್ಲ ಸರ್. ತುಂಬಾ ಮೊನ್ನೆ ನಮ್ಗೆ ಚಂಡಮಾರುತ ನಮ್ಗೆ ತಮಿಳ್ನಾಡಲ್ಲಿ ಇದಾಯ್ತು, ತುಂಬಾನೇ ಗಾಬರಿ ಆಗಿದ್ವಿ. ಎಲ್ಲ ಭತ್ತಗಳನ್ನೆಲ್ಲ ಕೊಯ್ದಕೊಂಡಿದ್ವಿ, ಏನ್ ಮಾಡೋದು ಏನ್ ಪಡೆದ. ಆದ್ರೆ ವರುಣದೇವನ ಕೃಪೆಯಿಂದ ಒಂದು ದಿನಕ್ಕೆ ಏನು ತೊಂದರೆ ಆಗ್ಲಿಲ್ಲ, ಸ್ವಲ್ಪ ಬಚಾವ್ ಆದ್ವಿ ಅಂತ ಹೇಳ್ಬೋದು. ಹಾಗಾಗಿ ಸರ್ ಇವತ್ತು ಹವಾಮಾನ ನೋಡ್ಕೊಂಡೇ ಕೆಲಸ ಮಾಡಬೇಕು. ಹಾಗಾಗಿ ನಮ್ಮ ರೈತ ಸಂಪರ್ಕ ಇಲಾಖೆಯವರು ಪ್ರತಿ ದಿವಸ ಸರ್ ಹವಾಮಾನ ಮುನ್ನೆಚ್ಚರಿಕೆಯಾಗಿ ಅವ್ರು ಹೇಳಿರ್ತಾರೆ. ಇನ್ನು 4 ದಿವಸ ಬರುತ್ತೆ ಅಂದ್ರೆ ಇವಾಗ್ಲೇ ನಮಗೆ ನೋಟಿಸ್ ಮಾಡಿರ್ತಾರೆ, ಅದನ್ನ ನೋಡ್ಕೊಂಡೇ ನಾವು ಕೆಲಸ ಮಾಡ್ಬೇಕಾಗಿದೆ. ಮೊಬೈಲ್ಗೆ ಅದು ಸಂದೇಶ ಬರುತ್ತಾ? ಖಂಡಿತ ಸರ್ ಸಂದೇಶ ಬರುತ್ತೆ, ನನಗೆ ಖಂಡಿತ ಬರುತ್ತೆ. ಅದು ನೋಡ್ಕೊಂಡೆ ನೋಡ್ರಿ, 4 ದಿವಸದಲ್ಲಿ ನಾವು ಮಳೆ ಇದೆ, ನಾವು ಬೇಗ ಇದೆ ಎಚ್ಚೆತ್ಕೊಂಡು ಈ ಕೆಲಸ ಮಾಡೋಣ ಅಂತ ಇಬ್ರು ಗಂಡ ಹೆಂಡತಿ ಇಬ್ರು ತೀರ್ಮಾನ ಮಾಡ್ಕೊಂಡು ಅದರಂತೆ ನಾವು ಕೆಲಸ ಮಾಡ್ತೀವಿ ಸರ್. ಈಗ ಈ ಒಂದು ನಿಮ್ಮ ಕೃಷಿ ಅನುಭವದಲ್ಲಿ ಕಡಿಮೆ ಖರ್ಚು ಅಂತ ಹೇಳ್ಬೋದು, ಇಲ್ಲ ಖರ್ಚಿಲ್ಲದೆ ಒಂದು ಬೇಸಾಯ ಪದ್ಧತಿಗಳನ್ನ ನಮ್ಮ ರೈತರಿಗೆ ಅದರಲ್ಲಿ ವಿಶೇಷವಾಗಿ ರೈತ ಮಹಿಳೆಯರಿಗೆ ಏನ್ ಹೇಳ್ತೀರಾ? ಖರ್ಚಿಲ್ಲದೆ ಸರ್ ನಾವು ಕೃಷಿ ಪದ್ಧತಿನ ಸಹಜ ಕೃಷಿನ ಮಾಡಬಹುದು. ಅದು ಹೇಗೆ ಅಂದ್ರೆ ನಾವೇನು ಗಾಬರಿ ಮಾಡ್ಕೊಂಡ್ಬಿಡ್ತೀವಿ ತುಂಬಾ ಹುಲ್ಲಾದ ತಕ್ಷಣ ಅದನ್ನ ತೆಗಿಬೇಕು ಅಂತ. ಆದ್ರೆ ಇವತ್ತು ನಮ್ಮ ಕೃಷಿ ಇಲಾಖೆ ಸಂಪರ್ಕನ ಪಡ್ಕೊಂಡ್ಮೇಲೆ ನಾವು ಯಂತ್ರೀಕರಣ ಅಂದ್ರೆ ಟ್ರ್ಯಾಕ್ಟರ್ನ ಉಳುಮೆನ ಹೆಚ್ಚು ಮಾಡಬಾರ್ದು, ಯಾಕೆಂದ್ರೆ ಅಡಕೆ ಸುತ್ತಮುತ್ತ ಬೇರುಗಳೆಲ್ಲ ಹಾಳಾಗ್ತಾ ಇದೆ. ಹಾಗಾಗಿ ನಾವು ಕಟಾವು ಅಂದ್ರೆ ಹುಲ್ ಕಟಾವ್ ಮಾಡೋಂತ ಮಿಷಿನ್ಗಳಿಂದಾನೆ ನೀವು ಮಾಡ್ಕೊಳ್ರಿ, ಹೆಚ್ಚು ರೂಟ್ಗಳಿಗೂ ಕೂಡ ತೊಂದರೆ ಆಗಲ್ಲ ಅಂತ ಹೇಳಿದಾಗ ಅದೇ ತರನೇ ನಾವು ಅನುಸರಿಸಬೇಕು ಅಂತ ನಾವು ತೀರ್ಮಾನ ಮಾಡ್ಕೊಂಡಿದ್ದೀನಿ ಸರ್. ಅಂದ್ರೆ ಸಾವಯವ ಗೊಬ್ಬರ, ಎರೆಹುಳ ಗೊಬ್ಬರ, ಹಸಿರೆಲೆ ಗೊಬ್ಬರಗಳನ್ನ ಹೆಚ್ಚು ಹೆಚ್ಚು ಬೆಳೆಸಿ ನಾವು ಭೂಮಿನ ಸದಾ ಹಸಿರಾಗಿಟ್ಕೊಬಹುದು ಅಂತ ಒಂದು ಅನುಭವ ಆಗಿದೆ ಸರ್. ಒಟ್ಟಾರೆ ಈ ಒಂದು ತಮ್ಮ ಕೃಷಿ ಅನುಭವದಲ್ಲಿ ಖರ್ಚು ಮತ್ತು ವೆಚ್ಚ ಪರವಾಗಿಲ್ಲ, ನಮ್ಗೆ ಲಾಭ ಆಯ್ತು ಅಥವಾ ಏನೋ ಇದೊಂದು ನಾವು ಮಾಡಿದಕ್ಕೆ ನಮ್ಗೆ ಇದರಿಂದ ಒಟ್ಟಾರೆ ಆದಾಯ ಬಂತು ಅಂತ ಏನ್ ಹೇಳ್ತೀರಾ ಇದ್ರ ಬಗ್ಗೆ ಸರ್? ರೈತನ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ ಮಳೆನ ಅವಲಂಬಿಸ್ಕೊಂಡು ನಾವು ಜೀವನ ಮಾಡೋರು ನಾವು ಸರ್. ಬಂಡವಾಳ ಹಾಕ್ಲೇಬೇಕು ಭೂಮಿಗೆ, ಭೂಮಿಗೆ ಬಂಡವಾಳ ಹಾಕ್ತೀವಿ, ಆದ್ರೆ ಬರುತ್ತೆ ಅನ್ನೋದು ನಿರೀಕ್ಷೆ ಇವತ್ತು ನಾವು ನಿರೀಕ್ಷೆ ಇಲ್ಲ ಸರ್. ಯಾಕೆಂದ್ರೆ ದೈನಂದಿಕವಾಗಿ ನಮ್ಮ ಎಲ್ಲ ವಿಜ್ಞಾನಿಗಳು ನೋಡ್ತಾ ಇದಾರೆ, ಯಾಕೆಂದ್ರೆ ಮಳೆ ಸರಿಯಾದ ಟೈಮಿಗೆ ಬಂದ್ರೆ ನಮ್ಗೆ ಎಲ್ಲ ಬೆಳೆನೂ ಬರುತ್ತೆ ಸರ್. ಇಲ್ಲಾಂದ್ರೆ ನಮ್ಗೆ ತುಂಬಾನೇ ಕಷ್ಟ. ನಾವು ಮಾಡೋ ಕೆಲಸ ಎಲ್ಲ ಮಾಡಿರ್ತೀವಿ, ಆದ್ರೆ ಸರ್ ವಾತಾವರಣದಲ್ಲಿ ಏರುಪೇರಾದಾಗ ನಾವ್ ಏನ್ ಮಾಡ್ಲಿಕ್ಕಾಗತ್ತೆ? ಅದನ್ನ ಹೆಂಗೆ ಸರಿ ದುಡ್ಸ್ಕೋಬೇಕು, ಹೆಂಗೆ ಇದ್ ಮಾಡ್ಬೇಕು ಅನ್ನೋದು ಸರ್ ಇವತ್ತು ನಮ್ಮ ನಿಸರ್ಗಕ್ಕೆ ನಾವೇನ್ ಕೊಡುಗೆ ಕೊಡ್ತಾ ಇದೀವಿ? ನಿಸರ್ಗ ಈ ತರ ಬದಲಾವಣೆ ಆಗ್ಲಿಕ್ಕೆ ಕಾರಣ ಯಾರು? ಇವೆಲ್ಲವನ್ನೂ ಸರ್ ಅವಲೋಕನ ಮಾಡಿ ನೋಡ್ಬೇಕು. ಅದಕ್ಕೆ ರೈತ ಕಾರಣ ಅಲ್ಲ. ನನ್ನ ಅನುಭವದ ಪ್ರಕಾರ ಹೆಚ್ಚು ನಾವು ವೈಜ್ಞಾನಿಕವಾಗಿ 10 ಹಲವಾರು ತಂತ್ರಜ್ಞಾನಗಳನ್ನ ಅತಿಯಾಗಿ ಆವಿಷ್ಕಾರ ಮಾಡಿ ಅತಿಯಾದ ರಾಸಾಯನಿಕ ಗೊಬ್ಬರ ಔಷಧಿಗಳನ್ನ ಕಂಡಿಡ್ದಿದ್ ಯಾರು ಮೇಡಮ್? ಸರ್ ಕಂಡಿಡ್ದಿದ್ ಯಾರು ಮತ್ತೆ ಅದನ್ನೆಲ್ಲ? ಅದನ್ನ ಕಂಡಿಡ್ದದ್ದು ವಿಜ್ಞಾನಿಗಳೇ. ಹಾಗಾಗಿ ಇದಕ್ಕೆ ರೈತ ಜವಾಬ್ದಾರಿ ಇಲ್ಲ ಸರ್. ಕೊನೆಯದಾಗಿ ಈಗ ನಮ್ಮ ರೈತ ಬಾಂಧವರಿಗೆ ನಿಮ್ಮನ್ನು ಸಂಪರ್ಕಿಸಬೇಕಾದ್ರೆ ನಂಬರ್ ಕೊಡಿ ಮೇಡಮ್. 9731853002. ನನ್ನ ಹೆಸರು ಜಿ ಎಸ್ ಗೀತಾ ಆರಂಘಟ್ಟ, ಶಿವಮೊಗ್ಗ ತಾಲೂಕು. ತುಂಬಾ ಧನ್ಯವಾದ ಆಕಾಶವಾಣಿ ಭದ್ರಾವತಿ ಪರವಾಗಿ ಹಾಗೂ ವೈಯಕ್ತಿಕವಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಇನ್ನೊಮ್ಮೆ ಧನ್ಯವಾದ. ನಮಸ್ಕಾರ ಮೇಡಮ್. ನಿಮಗೂ ಕೂಡ ಸರ್ ಧನ್ಯವಾದಗಳು ಈ ಅವಕಾಶ ಕೊಟ್ಟಿದ್ದಕ್ಕಾಗಿ. ನಿಮಗೂ ಕೂಡ ತುಂಬ ಹೃದಯದ ಒಂದು ಕೃತಜ್ಞತೆಗಳನ್ನು ಹೇಳ್ತಾ ಇದ್ದೀನಿ. ರೈತ ಬಾಂಧವರೇ ಹಾಗೂ ಕೇಳುವರೇ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸಪ್ ನಂಬರಿಗೆ ಇದನ್ನು ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ: 9481572600. ಇನ್ನೊಮ್ಮೆ ಕೇಳಿ: 9481572600. ಇದುವರೆಗೆ ಶಿವಮೊಗ್ಗ ಜಿಲ್ಲೆ ಹರಮಘಟ್ಟ ಗ್ರಾಮದ ರೈತ ಮಹಿಳೆ ಶ್ರೀಮತಿ ಗೀತಾ ಅವರೊಂದಿಗಿನ ಕೃಷಿ ಅನುಭವಗಳ ಕುರಿತು ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಡಾ ಎಸ್ಎಂ ಸುಧಾಕರ್. ಈಗ ಕೇಳಿ ಪರಿಸರ ಗೀತೆ. ಬನ್ನಿ ವೃಕ್ಷ ರಾಶಿ ನೆಡುವ ತನ್ನಿ ಗಿಡವ ನರಸಿ